ಬೆಂಗಳೂರು ಮಾರ್ಗದ ವಂದೇ ಭಾರತ್ ರೈಲು ಸಂಚಾರಕ್ಕೆ ಇದೇ 26ರಂದು ಹಸಿರು ನಿಶಾನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಗಿದೆ 6:51:20. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz. ಈಗ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ಕೇಳೋಣ. ದೊಡ್ಡ ಬಾಣಗೆರೆ ಪ್ರಕಾಶ್ ಮೂರ್ತಿಯವರ ಈ ರಚನೆ.

ಈ ವಿಷಯವಾಗಿ ಡಾಕ್ಟರ್ ಕರುಣಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಕರುಣಾ ಅವರೇ. ನಮಸ್ಕಾರ. ನಾವು ಬೆಳೆಗಳನ್ನ ಬೆಳೆಯುವಾಗ ವಿವಿಧ ರೋಗಗಳನ್ನ ನೋಡ್ತೇವೆ. ಹೌದು. ಮುಖ್ಯವಾಗಿ ಈ ರೋಗಗಳು ವಿವಿಧ ಮೂಲಗಳಿಂದ ಬರ್ತವೆ. ತಾವು ತಜ್ಞರು ಈ ನಿಯಂತ್ರಣ ಕ್ರಮಗಳಲ್ಲಿ ವಿಶೇಷವಾಗಿ ಬೀಜೋಪಚಾರಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತೀರಾ. ಈ ಬೀಜೋಪಚಾರದಿಂದ ನಾವು ಕಡಿಮೆ ಖರ್ಚಿನಲ್ಲಿ ಈ ರೋಗಗಳನ್ನು ಪ್ರಾರಂಭದಲ್ಲೇ ನಿಯಂತ್ರಣ ಮಾಡಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಆಕ್ಚುಲಿ ರೋಗಗಳನ್ನ ತಡೆಗಟ್ಟು ಹತೋಟಿ ಮಾಡೋದಕ್ಕಿಂತ ರೋಗಗಳು ಬಾರದಂತೆ ತಡೆಗಟ್ಟುವುದು ಬಹಳ ಮುಖ್ಯ. ಹಂಗಾಗಿ ಬೀಜೋಪಚಾರ ಅಥವಾ ಒಳ್ಳೆಯ ಬೀಜದ ಆಯ್ಕೆ ಬಹಳ ಮುಖ್ಯವಾಗುತ್ತದೆ. ಈ ಒಂದು ವಿಚಾರದ ಬಗ್ಗೆನೇ ತಾವಿವತ್ತು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು. ಪ್ರಾರಂಭದಲ್ಲಿ ಈ ಬೆಳೆಗಳನ್ನ ಹಾನಿ ಮಾಡುವಂತ ರೋಗಾಣುಗಳು ಯಾವ್ಯಾವು ಅಂತೇಳಿ? ಮನುಷ್ಯರಲ್ಲಿ ರೋಗಗಳನ್ನು ಉಂಟು ಮಾಡುವ ಸೂಕ್ಷ್ಮಾಣುಗಳೇ ಬೆಳೆಗಳಲ್ಲೂ ರೋಗಗಳನ್ನು ಉಂಟು ಮಾಡುತ್ತವೆ. ಬೆಳೆಗಳಲ್ಲಿ ರೋಗಗಳು ಸೂಕ್ಷ್ಮಾಣುಗಳಾದ ಶಿಲೀಂಧ್ರ, ದುಂಡಾಣು, ನಂಜು ಮತ್ತು ಜಂತು ಹುಳುಗಳಿಂದ ಬರುತ್ತವೆ. ಉದಾಹರಣೆಗೆ ಭತ್ತದ ಬೆಂಕಿ ರೋಗ, ತುಕ್ಕು ರೋಗ, ಇವು ಶಿಲೀಂಧ್ರದಿಂದ ಬರುತ್ತವೆ. ಅದೇ ತರ ಎಲೆ ಮಚ್ಚೆ ರೋಗ, ಸೊರಗು ರೋಗ, ಇವು ದುಂಡಾವಿನಿಂದ ಬರುತ್ತವೆ. ಸೂರ್ಯಕಾಂತಿ ನಂಜು ರೋಗ, ಭತ್ತದ ತುಂಗ್ರು ನಂಜು ರೋಗ, ಪಪ್ಪಾಯದಲ್ಲಿ ಎಲೆ ಹಳದಿ ಮಚ್ಚೆ ರೋಗ ನೋಡಿರ್ಬೋದು ನೀವು. ಇದು ನಂಜಾಣುವಿನಿಂದ ಬರುತ್ತೆ, ವೈರಸ್ ನಂಜಾಣು ಅಥವಾ ವೈರಸ್ ನಿಂದ ಬರುವ ಪ್ರಮುಖ ರೋಗಗಳು. ಜಂತು ಹುಳುವಿನಿಂದ ಬರುವ ರೋಗಗಳೆಂದ್ರೆ ಗಂಟು ರೋಗ, ತೊಗರಿಯ ಜಂತು ಕೋಶ ರೋಗ. ಮುಖ್ಯವಾಗಿ ಈ ರೋಗಗಳು ಹೇಗೆ ಹರಡ್ತವೆ ಅಂತ? ಮುಖ್ಯವಾಗಿ ಬೆಳೆಗಳಲ್ಲಿ ರೋಗನ ಉಂಟು ಮಾಡುವ ರೋಗಾಣುಗಳೆಂದ್ರೆ ಶಿಲೀಂಧ್ರ ಕಣಗಳು, ದುಂಡಾಣುಗಳು, ನಂಜಾಣುಗಳು ಮತ್ತು ಜಂತು ಹುಳುಗಳು. ಈ ರೋಗಾಣುಗಳು ಬೀಜ, ಮಣ್ಣು, ನೀರು, ಗಾಳಿ, ಕೀಟ ಹೀಗೆ ವಿವಿಧ ಮಾಧ್ಯಮಗಳಿಂದ ಪ್ರಸಾರವಾಗುತ್ತವೆ. ಅಂದ್ರೆ ರೋಗಗಳನ್ನ ಹತೋಟಿ ಮಾಡೋದಕ್ಕಿಂತ ನಾವು ಬರದಂತೆ ತಡೆಯೋದೆ ಬಹಳ ಮುಖ್ಯ ಅಂತ. ಬಹಳ ಮುಖ್ಯ. ಈಗ ಮುಖ್ಯವಾಗಿ ಮಣ್ಣಿನ ಮೂಲಕ ಹರಡುವಂತ ರೋಗಗಳ ಬಗ್ಗೆ ಸ್ವಲ್ಪ. ಮಣ್ಣಿನ ಮೂಲಕ ಬರುವ ರೋಗ ಉದಾಹರಣೆ ಅಂದ್ರೆ ಸೊರಗು ರೋಗ, ಬೇರು ಕೊಳೆ ರೋಗ ಹಾಗೂ ಸಸಿ ಸಾಯುವ ರೋಗ. ಇನ್ನು ಗಾಳಿ ಮೂಲಕ ಬರುವಂತ ರೋಗ ಅಂದ್ರೆ ಕುಂಕುಮ ರೋಗ, ಬೂದಿ ರೋಗ, ಎಲೆ ಚುಕ್ಕೆ ರೋಗ. ಇನ್ನು ಬೀಜದ ಮೂಲಕ ಬರುವಂತವು? ಬೀಜದ ಮೂಲಕ ಬರುವ ರೋಗಗಳಂದ್ರೆ ಕಾಡಿಗೆ ರೋಗ, ಕೇದಿಗೆ ರೋಗ, ಬೆಂಕಿ ರೋಗ, ಸೊರಗು ರೋಗ ಹಾಗೂ ದುಂಡಾಣು ಮಚ್ಚೆ ರೋಗ ಇತ್ಯಾದಿಗಳು. ಈಗ ಮುಖ್ಯವಾಗಿ ಈ ಬೀಜದಿಂದ ಹರಡುವಂತ ರೋಗಗಳನ್ನು ನಾವು ಹೇಗೆ ನಿಯಂತ್ರಿಸಬಹುದು ಅಂತ? ಬೀಜದಿಂದ ರೋಗಗಳನ್ನು ಹರಡುವುದನ್ನು ಪ್ರಮಾಣೀಕರಿಸಿದ ಬೀಜಗಳನ್ನು ಉಪಯೋಗಿಸುವುದರ ಮೂಲಕ ನಿಯಂತ್ರಣ ಮಾಡಬಹುದು. ಹಾಗೂ ನಿಮಗೆ ಪ್ರಮಾಣೀಕರಿಸಿದ ಬೀಜಗಳು ಉಪಯೋಗಿಸಲು ಸಾಧ್ಯವಾಗದಲ್ಲಿ ಮೊದಲು ರೋಗರಹಿತವಾಗಿರುವುದನ್ನು ಖಚಿತಪಡಿಸಿಕೊಂಡು ಬಹಳ ಸಾಧ್ಯಷ್ಟು ಮಟ್ಟಿಗೆ ಆರೋಗ್ಯಕರವಾದ ಚೆನ್ನಾಗಿ ರೋಗರಹಿತ ಪ್ರದೇಶದಿಂದ ಆಯ್ಕೆ ಮಾಡಿ ಬಿತ್ತುವುದು ಒಳ್ಳೆಯದು. ಅಂದ್ರೆ ನಮ್ಮ ರೈತರು ಮುಖ್ಯವಾಗಿ ಅವರು ಬೆಳೆದಂತೆ ಬೀಜನೇ ಉಪಯೋಗಿಸೋದು ಹೆಚ್ಚು. ಆದ್ದರಿಂದ ಬೀಜೋಪಚಾರ ಮಾಡೋದು. ಹೌದು, ನಮ್ಮ ಭಾರತ ಕೃಷಿ ಪ್ರಧಾನ ದೇಶವಾದ್ರೂ ಈವರೆಗೆ ಕೇವಲ 12% ಪ್ರದೇಶದಲ್ಲಿ ಮಾತ್ರ ಪ್ರಮಾಣೀಕರಿಸಿದ ಬೀಜಗಳು ಉಪಯೋಗವಾಗುತ್ತಿರುವುದು ಅಂಕಿಅಂಶಗಳಿಂದ ತಿಳಿದು ಬರುತ್ತದೆ. ಸಾಮಾನ್ಯವಾಗಿ ರೈತರು ತಮ್ಮ ಹೊಲದಲ್ಲಿ ತಾವೇ ಬೆಳೆದ ಬೀಜಗಳಿಂದ ಶೇಖರಿಸಿ ಉಪಯೋಗಿಸುವುದು ವಾಡಿಕೆಯಲ್ಲಿದೆ. ಆದ್ದರಿಂದ ಅವರು ವಿಶೇಷವಾಗಿ ಈ ಒಂದು ಬೀಜೋಪಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾಗುತ್ತೆ. ಹೌದು, ನಿಮಗೆ ತಿಳಿದಂತೆ ಬೀಜದಂತೆ ಬೆಳೆ, ಬೆಳೆಯ ಸಿರಿ ಮೊಳಕೆಯಲ್ಲಿ ನೋಡು ಎಂಬ ನಾನು ನೋಡಿ ನಮ್ಮ ಹಿರಿಯರು ಹೇಳಿರುವ ಅನುಭವದ ಮಾತುಗಳು ಬೀಜದ ಮಹತ್ವವನ್ನು ಸಾರಿ ಹೇಳುತ್ತದೆ. ಒಳ್ಳೆಯ ಬೀಜದಿಂದ ಹಸುನಾದ ಬೆಳೆ ಹಾಗೂ ಅಧಿಕ ಇಳುವರಿ ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಧಿಕ ಇಳುವರಿ ಹಾಗೂ ಲಾಭದಾಯಕ ಕೃಷಿಗೆ ಬೀಜ ಒಂದು ಪ್ರಮುಖ ಸಂಪನ್ಮೂಲ. ಆದ್ದರಿಂದ ಬೇಸಾಯದಲ್ಲಿ ಬಿತ್ತನೆ ಬೀಜದ ಗುಣಮಟ್ಟ ಆಯ್ಕೆ ಅತಿ ಮುಖ್ಯ. ಬೀಜದ ಆರೋಗ್ಯವನ್ನು ಅನೇಕ ಪರೀಕ್ಷೆಗಳ ಮುಖಾಂತರ ಕಂಡುಕೊಳ್ಳಬಹುದು. ನಿಮಗೆ ತಿಳಿದಿರುವ ಮೊಳಕೆ ಪ್ರಮಾಣದ ಪರೀಕ್ಷೆ, ಮೊಳಕೆ ಲಕ್ಷಣ ಪರೀಕ್ಷೆ, ಹೀಗೆ ಅನೇಕ ಪರೀಕ್ಷೆಗಳಿಂದ ನೀವು ಬೀಜದ ಗುಣಮಟ್ಟವನ್ನು ಪಡೆದುಕೊಳ್ಬಹುದು. ಖಚಿತ ಮಾಡಿಕೊಂಡು ಉಪಯೋಗಿಸುವುದು ಒಳ್ಳೆಯದು. ಈಗ ಮುಖ್ಯವಾಗಿ ರೋಗಗಳ ನಿರ್ವಹಣೆಯಲ್ಲಿ ಬೀಜೋಪಚಾರ ಅಂತ ನಾವು ಕೇಳ್ತಾ ಇರ್ತೀವಿ. ಹೌದು, ಈ ರೀತಿ ಅಂದ್ರೆ ಏನು ಅಂತೀರಿ? ನಾವು ಆಕ್ಚುಲಿ ಹೇಳ್ದಂಗೆ ಅನೇಕ ಪರೀಕ್ಷೆಗಳ ಮೂಲಕ ನೀವು ಬೀಜದ ಆರೋಗ್ಯವನ್ನು ತಿಳ್ಕೊಳ್ಬಹುದು. ಆದ್ರೆ ರೈತರಿಗೆ ಅನುಕೂಲತೆಗಳು ಕಡಿಮೆ ಇರುವುದರಿಂದ ಹಾಗೂ ಸಮಯ ಬೇಕಾಗುವುದರಿಂದ ಬೀಜೋಪಚಾರ ಮಾಡುವ ಮೂಲಕ ಬೀಜದಿಂದ ಪ್ರಸಾರವಾಗ ಅನೇಕ ರೋಗಗಳು ಸುಲಭ ರೀತಿಯಲ್ಲಿ ಹತೋಟಿ ಮಾಡಬಹುದು. ಈಗ ರೋಗಗಳ ನಿರ್ವಹಣೆಯಲ್ಲಿ ಬೀಜೋಪಚಾರ ಅಂದ್ರೆ ಬೀಜಗಳಿಗೆ ರಾಸಾಯನಿಕ ಅಥವಾ ಜೈವಿಕ ಪೀಡನಾಶಕಗಳು, ಶಿಲೀಂಧ್ರನಾಶಕ, ಕೀಟನಾಶಕ ಅವುಗಳ ಮಿಶ್ರಣಗಳಿಂದ ಉಪಚರಿಸುವುದರಿಂದ ಬೀಜದಿಂದ ಅಥವಾ ಮಣ್ಣಿನಿಂದ ಪ್ರಸಾರವಾಗುವ ರೋಗಾಣುಗಳನ್ನು ಅಥವಾ ಕೀಟಗಳನ್ನು ತಡೆಯುವುದಕ್ಕೆ ಸಾಧ್ಯವಾಗುತ್ತೆ. ತಡೆಯುವುದಕ್ಕೆ ಬೀಜೋಪಚಾರ ಎಂದು ಹೇಳ್ತೀವಿ. ಅಂದ್ರೆ ಬೀಜೋಪಚಾರದ ಮಹತ್ವ ಏನು ಅಂತ? ಬೀಜದೊಳಗಿನ ಅಂಡಾಂಶ ಅಂಡಾಣುವಿನಲ್ಲಿರುವ ರೋಗಾಣುಗಳನ್ನು ಕೊಲ್ಲುತ್ತದೆ. ಬೀಜ ಕವಚದ ಮೇಲಿರುವ ರೋಗಾಣುಗಳನ್ನು ಕೊಲ್ಲುತ್ತದೆ. ಮಣ್ಣಿನ ಮುಖಾಂತರ ಪ್ರಸಾರವಾಗುವ ರೋಗಾಣುಗಳನ್ನು ಸಸಿಗಳಿಗೆ ಹರಡದಂತೆ ತಡೆಯುತ್ತದೆ. ಈ ರೀತಿಯಾದಂತಹ ಪ್ರಯೋಜನಗಳನ್ನು ನಾವು ಬೀಜೋಪಚಾರದಿಂದ ಪಡ್ಕೊಳ್ಬಹುದು. ಇನ್ನು ಬೀಜೋಪಚಾರದ ವಿಧಾನಗಳು ಯಾವ್ಯಾವು ಅಂತೇಳಿ? ಬೀಜೋಪಚಾರದ ವಿಧಾನಗಳಲ್ಲಿ ಯಾಂತ್ರಿಕ ಕ್ರಮಗಳಿಂದ ಬೀಜೋಪಚಾರ ಮಾಡಬಹುದು, ಅಂದ್ರೆ ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ಭೌತಿಕ ಕ್ರಮಗಳು ಫಿಸಿಕಲ್, ರಾಸಾಯನಿಕ ಕ್ರಮಗಳು ಕೆಮಿಕಲ್ ಅಥವಾ ಜೈವಿಕ ಬೀಜೋಪಚಾರ. ನಾಲ್ಕು ವಿಧಗಳು ಬೀಜೋಪಚಾರ ಇದೆ. ಈಗ ಮೊದಲನೇದಾಗಿ ತಾವು ಯಾಂತ್ರಿಕ ಬೀಜೋಪಚಾರ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀವಿ. ಹೌದು, ಯಾಂತ್ರಿಕ ಬೀಜೋಪಚಾರ ಅಂದ್ರೆ ರೋಗದಿಂದ ಬಾಧಿತವಾದ ಬೀಜಗಳ ಆಕಾರ, ಗಾತ್ರ ಮತ್ತು ತೂಕದಲ್ಲಿ ಬದಲಾವಣೆ ಹೊಂದಿರುತ್ತವೆ. ಇಂತಹ ಬೀಜಗಳನ್ನು ಯಾಂತ್ರಿಕವಾಗಿ ಸಾಣಿಗೆ ಅಥವಾ ಜರಡಿಗಳ ಮುಖಾಂತರ ಬೇರ್ಪಡಿಸಬಹುದು. ಬೀಜಗಳನ್ನು ಸಾಣಿಗೆ ಮಾಡುವುದರಿಂದ ರೋಗಾಣುವಿನಿಂದ ಬಾಧಿತವಾದ ಬೀಜಗಳನ್ನು ಬೇರ್ಪಡಿಸಬಹುದು. ಅಥವಾ ಉಪ್ಪು ನೀರಿನ ಉಪಚಾರ, ಉಪ್ಪು ನೀರಿನ ಉಪಚಾರ ಅಂದ್ರೆ ಜಂತುಹುಳುಗಳು, ಗಂಟುಗಳು, ಶಿಲೀಂಧ್ರ, ಕ್ಲಿರೋಶಿಯಂ ಮತ್ತು ರೋಗ ಬಾಧಿತ ಬೀಜಗಳು ತೂಕದಲ್ಲಿ ಅಗುರವಾಗಿರುತ್ತವೆ. ಇವುಗಳ ಬೀಜದ ಜೊತೆಯಲ್ಲಿ ಬೆರೆತಿದ್ದರೆ ಬೀಜವನ್ನು ಶೇಕಡ 2 ಉಪ್ಪಿನ ನೀರಿನ ದ್ರಾವಣದಲ್ಲಿ ಅರ್ಧ ತಾಸು ನೆನೆಸುವುದರಿಂದ ಇವುಗಳ ನೀರಿನ ಮೇಲೆ ತೇಲುತ್ತವೆ. ಆಗ ರೋಗಾಣು ಕಣಗಳನ್ನು ಮತ್ತು ರೋಗ ಬಾಧಿತ ಬೀಜಗಳನ್ನು ಬೇರ್ಪಡಿಸಬಹುದು. ನಂತರ ಉಪ್ಪು ನೀರಿನಲ್ಲಿ ಉಪಚರಿಸಿದ ಬೀಜಗಳನ್ನು ಸ್ವಚ್ಛವಾದ ನೀರಿನಲ್ಲಿ ತೊಳೆದು ನೆರಳಿನಲ್ಲಿ ಒಣಗಿಸಿ ಬಿತ್ತನೆಗೆ ಉಪಯೋಗಿಸಬಹುದು. ಉಪ್ಪು ನೀರಿನ ಬೀಜೋಪಚಾರ ಯಾಂತ್ರಿಕ ಬೀಜೋಪಚಾರ, ಯಾಂತ್ರಿಕ ಬೀಜೋಪಚಾರ ಮತ್ತೆ ಜರಡಿ ಹಿಡಿಯೋದು ಕೂಡ ಯಾಂತ್ರಿಕ. ಯಾವುದೇ ಒಂದು ರೀತಿಯ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕವನ್ನು ಬಳಸದೆ ಮಾಡುವಂತಹ. ಉದಾಹರಣೆಗೆ ನಿಮ್ಗೆ ಜೋಳ ಮತ್ತು ಸಜ್ಜೆ ಬೆಳೆಗಳಲ್ಲಿ ಜೋಣಿ ಅಥವಾ ಎರ್ಗಾಟ್ ರೋಗ ಅಂತ ಬರುತ್ತೆ. ಈ ರೋಗಕ್ಕೆ ತುತ್ತಾದ ಬೆಳೆಗಳ ಕಾಳುಗಳನ್ನು ಆರೋಗ್ಯದ ಬೀಜಗಳಿಗಿಂತ ಭಿನ್ನವಾಗಿದ್ದು ತೂಕ ಕಡಿಮೆ ಇರುತ್ತೆ. ಇಂತಹ ಬೀಜಗಳನ್ನು ಜರಡಿ ಮಾಡಿರೋದ್ರಿಂದ ಅಥವಾ ಉಪ್ಪು ನೀರಿನ ದ್ರಾವಣದಿಂದ ಉಪಚರಿಸಿದ ಈ ರೋಗವನ್ನು ಆರೋಗ್ಯ ಬೀಜಗಳಿಂದ ಸರಳವಾಗಿ ಬೇರ್ಪಡಿಸಬಹುದು. ರೋಗ ಪೀಡಿತ ಬೀಜಗಳನ್ನು ಬೇರ್ಪಡಿಸಬಹುದು. ನಿಮ್ಗೆ ಬರೀ ಯಾಂತ್ರಿಕ ವಿಧಾನದಿಂದನೇ ಈ ರೋಗವನ್ನು ನೀವು ನಿಯಂತ್ರಣ ಮಾಡಬಹುದು, ಮುಖ್ಯವಾಗಿ ಬೀಜೋಪಚಾರದ ಮೂಲಕ. ಅಂದ್ರೆ ಯಾಂತ್ರಿಕ ಬೀಜೋಪಚಾರ, ಯಾವುದೇ ರಾಸಾಯನಿಕವನ್ನು ಬಳಸದೆ ಯಾಂತ್ರಿಕ ವಿಧದಲ್ಲಿ ನೀವು ಈ ರೋಗವನ್ನು ನಿಯಂತ್ರಿಸಬಹುದು. ಇನ್ನು ಭೌತಿಕ ಕ್ರಮಗಳ ಬೀಜೋಪಚಾರದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಭೌತಿಕ ಕ್ರಮಗಳ ಬೀಜೋಪಚಾರ ಅಂದ್ರೆ ನಿಮ್ಗೆ ಬಿಸಿ ನೀರಿನ ಬೀಜೋಪಚಾರ, ಫಿಸಿಕಲ್ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಬಿಸಿ ನೀರಿನ ಬೀಜೋಪಚಾರ, ಹವೆ ಅಬೆ ಅಂತ ಹೇಳ್ತೀವಿ, ತೇವಾಂಶದ ಬಿಸಿ ಅವೆ ಅಥವಾ ಸೂರ್ಯನ ಶಾಖೋಪಚಾರ, ಈ ವಿಧಾನಗಳಿಂದ ಭೌತಿಕವಾಗಿ ಬೀಜೋಪಚಾರವನ್ನು ಮಾಡಬಹುದು. ಬಿಸಿ ನೀರ ಬೀಜೋಪಚಾರ ಅಂದ್ರೆ ಮೊದಲು ಬೀಜಗಳನ್ನು 4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಬೇಕಾಗುತ್ತೆ. ಈ ರೀತಿ ಮಾಡುವುದರಿಂದ ನಿಮ್ಗೆ ಬೀಜದಲ್ಲಿರುವ ರೋಗಾಣು ಚುರುಕಾಗುತ್ತದೆ. ರೋಗಾಣುಗಳು ಚುರುಕಾಗೋದಕ್ಕೆ ನಾವು ನೀರಿನಲ್ಲಿ ನೆನೆಸಬೇಕಾಗುತ್ತೆ. ನಂತರ ಬೀಜಗಳನ್ನು 49-56 ° C ಉಷ್ಣಾಂಶದಷ್ಟು ಇರುವ ಬಿಸಿ ನೀರಿನಲ್ಲಿ ಹಾಕಬೇಕು. ಉಪಚಾರದ ನಂತರ ಬೀಜಗಳನ್ನು ಒಣಗಿಸಿ ಬಿತ್ತನೆಗೆ ಉಪಯೋಗಿಸಬೇಕು. ಈ ನಿಮ್ಗೆ ಬಿಸಿ ನೀರಿನ ಉಪಚಾರ ನೀವು ಬೀಜದ ಗಾತ್ರ ಮತ್ತು ಅದರ ಸಿಪ್ಪೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಹೆಚ್ಚು ಕಾಲ ಹಾಗೂ ಹೆಚ್ಚು ಉಷ್ಣಾಂಶವನ್ನು ಕೊಡಬಹುದು. ಬೀಜದ ಪದರ ತೆಳ್ಳಗಿದ್ರೆ ನೀವು ಉಷ್ಣಾಂಶವನ್ನು ಮತ್ತು ಸಮಯವನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತದೆ. ಉದಾಹರಣೆಗೆ ನೀವು ಕಬ್ಬು ತುಂಡುಗಳನ್ನು 50 ° ಉಷ್ಣಾಂಶ ನೀರಿನಲ್ಲಿ 2 ಗಂಟೆ ಕಾಲ ನೆನೆಸಿದ್ದರಿಂದ ಗ್ರಾಸಿ ಶೂಟ್ ಎಂಬ ರೋಗವನ್ನು ನಿಯಂತ್ರಿಸಬಹುದು. ಈಗ ಈ ಹಬೆ ಅಥವಾ ಹಬೆ ಬೀಜೋಪಚಾರ, ಹಬೆ ಅಂದ್ರೆ ಇದು ಬಿಸಿಗಾಳಿಯ ಉಪಚಾರ. ಸಾಮಾನ್ಯವಾಗಿ ನಂಜು ರೋಗ ಅಥವಾ MLO ಅಂತ ಕರೀತಾರೆ, ಮೈಕೋಪ್ಲಾಸ್ಮಾ ಅಂತ ಹೇಳ್ತೀವಿ. ಇದರಿಂದ ಬರುವಂತ ರೋಗಗಳ ನಿಯಂತ್ರಿಸಲು ಈ ಕ್ರಮವನ್ನು ಉಪಯೋಗಿಸುತ್ತೀವಿ. ಅಂದ್ರೆ ಮುಖ್ಯವಾಗಿ ಬಿಸಿಗಾಳಿ ಮಾಮೂಲಿ ಗಾಳಿಕ್ಕಿಂತ ಬಿಸಿಗಾಳಿಯಿಂದ ಸ್ವಲ್ಪ ಹೆಚ್ಚಿನ ಪರಿಣಾಮ ಕಂಡುಬರುತ್ತೆ. ಹಂಗಾಗಿ ನಾವು ಈ ವಿಧಾನವಾಗಿ ಅನುಸರಿಸಬಹುದು. ಇದು ಸೂರ್ಯನ ಶಾಖೋಪಚಾರ ಅಂತ ಕೂಡ ತಾವು ಹೇಳಿದ್ರು. ಹೌದು, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸೂರ್ಯನ ಶಾಖದಿಂದ ಬೀಜೋಪಚಾರ ಈ ಪದ್ಧತಿಯಲ್ಲಿ ಬೀಜಗಳನ್ನು ಮುಂಜಾನೆ 4 ಗಂಟೆಗಳ ವರೆಗೆ ನೀರಿನಲ್ಲಿ ನೆನೆಸಬೇಕು. ಈಗ ನೆನೆಸಿದ ಬೀಜಗಳನ್ನು ಮಧ್ಯಾಹ್ನದ ಬಿಸಿಲಿಗೆ ಒಣಗಿಸಬೇಕು. ಈ ಒಣಗಿಸುವಾಗ ತೆಳುವಾಗಿ ಹರಡಬೇಕು. ತೆಳುವಾಗಿ ಹರಡಿದ್ಮೇಲೆ ಚೆನ್ನಾಗಿ ಒಣಗಿದ ಬೀಜಗಳನ್ನು ಶುಷ್ಕ ವಾತಾವರಣದಲ್ಲಿ ಶೇಖರಣೆ ಮಾಡಬೇಕು. ಇಲ್ಲಾಂದ್ರೆ ತಿರ್ಗಾ ಅದು ತೇವಾಂಶವನ್ನು ಹೀರ್ಕೊಂಡು ಇದಾಗುತ್ತೆ. ಹಂಗಾಗಿ ಒಣ ವಾತಾವರಣದಲ್ಲಿ ಶೇಖರಣೆ ಮಾಡಿ ಬಿತ್ತಲು ಉಪಯೋಗಿಸಬೇಕು. ಅಂದ್ರೆ ಒಣ ವಾತಾವರಣದಲ್ಲಿ ರೋಗಾಣುಗಳು ಇರೋದಿಲ್ಲ. ತೇವಾಂಶವಿದ್ರೆ ರೋಗಾಣುಗಳು ಇರ್ತವೆ. ಹಂಗಾಗಿ ಒಣ ವಾತಾವರಣದಲ್ಲಿ ಶೇಖರಣೆ ಮಾಡಿ ಬಿತ್ತಲು ಉಪಯೋಗಿಸಬಹುದು. ನಾವು ಶಿಲೀಂದ್ರನಾಶಕನ ಉಪಚಾರ ಮಾಡಬಹುದು. ಈ ಕ್ರಮದಿಂದ ನೀವು ಗೋಧಿ ಬೆಳೆಯ ಕಾಡಿಗೆ ರೋಗವನ್ನು ಹತೋಟಿ ಮಾಡಬಹುದು. ಯಾವುದೇ ಶಿಲೀಂದ್ರನಾಶಕದ ಉಪಚಾರವಿಲ್ಲದೇನೆ ಗೋಧಿ ರೋಗದ ಹತೋಟಿ ಮಾಡಬಹುದು, ಕಾಡಿಗೆ ರೋಗವನ್ನು ಹತೋಟಿ ಮಾಡಬಹುದು. ಇನ್ನ ರಾಸಾಯನಿಕ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಹೌದು, ರಾಸಾಯನಿಕ ಕ್ರಮಗಳಂದ್ರೆ ಇದರಲ್ಲಿ ಎರಡು ವಿಧ ಇದೆ. ನಿಮ್ಗೆ ಒಣ ಬೀಜೋಪಚಾರ ಮತ್ತು ತೇವ ಬೀಜೋಪಚಾರ. ಒಣ ಬೀಜೋಪಚಾರ ಅಂದ್ರೆ ಈ ಬೀಜದ ಮೇಲೆ ಮತ್ತು ಒಳಗೆ ಇರುವ ರೋಗಾಣುಗಳನ್ನು ನಾಶಪಡಿಸಲು ಉಪಯೋಗಿಸುತ್ತೇವೆ. ಬೀಜೋಪಚಾರಕ್ಕೆ ಬಳಸುವ ಶಿಲೀಂದ್ರನಾಶಗಳು ಸಾಮಾನ್ಯವಾಗಿ ಪುಡಿ ರೂಪದಲ್ಲಿ ಇರುತ್ತದೆ. ಇಂತಹ ಶಿಲೀಂದ್ರನಾಶಗಳನ್ನು ಪ್ರತಿ ಕಿಲೋ ಬೀಜಕ್ಕೆ 2-5 ಗ್ರಾಂನಂತೆ ಉಪಯೋಗಿಸುತ್ತೇವೆ. ಇದು ಮುಖ್ಯವಾಗಿ ಒಣ ಬೀಜೋಪಚಾರ. ಹೌದು. ಇನ್ನ ಒದ್ದೆ ಬೀಜೋಪಚಾರ ಅಥವಾ ತೇವ ಬೀಜೋಪಚಾರ ಅಂದ್ರೆ ಅದರಲ್ಲಿ ಬೇರೆ ಬೇರೆ ತರ ಇದೆ. ಬೀಜ ಆದ್ರೆ ನಾವು ದ್ರಾವಣವನ್ನು ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಅದ್ದಿ ಮಾಡಬಹುದು, ಬಳಸಬಹುದು. ಅದ್ದಿ ತಿರ್ಗಾ ನೀರಲ್ಲಿ ತೊಳೆದು ಬಳಸಬಹುದು. ಅಥವಾ ನಿಮ್ಗೆ ಗಡ್ಡೆಗಳಾದ್ರೆ, ಸಸಿಗಳಾದ್ರೆ ಅದರಲ್ಲಿ ಒದ್ದೆ ಮಾಡಬಹುದು. ಇದು ನಿಮ್ಗೆ ತೇವೆ ಅಥವಾ ಬೀಜ ಅಥವಾ ಸಸಿ ನಿಗದಿತ ಪ್ರಮಾಣದ ಶಿಲೀಂದ್ರನಾಶಕವನ್ನು ದ್ರಾವಣದಲ್ಲಿ ನಿಗದಿತ ಸಮಯ ನೆನೆಸಬೇಕಾಗುತ್ತೆ. ಉದಾಹರಣೆಗೆ ಭತ್ತದ ಬೀಜವನ್ನು ನೆನೆಸುವುದು ಅಥವಾ ಒದ್ದೆ ಮಾಡುವುದು. ಒದ್ದೆ ಮಾಡಿ ಶಿಲೀಂದ್ರನಾಶಕದ ದ್ರಾವಣವನ್ನು ತಯಾರಿಸಿ ಭತ್ತದ ಬೀಜವನ್ನು 2 ಗಂಟೆಗಳ ಕಾಲ ನೆನೆಸಿ ನಂತರ ಹೊರ ತೆಗೆದು ಮೊಳಕೆಯೊಡೆಯಲು ಇಡುವುದು. ಉದಾಹರಣೆಗೆ ಬೆವೆಸ್ಟಿನ್ ನಾವು ಬೆವೆಸ್ಟಿನ್ ಅಥವಾ ಬೀಮ್ 2 ಗ್ರಾಂ. ಅಂದ್ರೆ ಇದು ಬೆಂಕಿ ರೋಗದ ನಿಯಂತ್ರಣಕ್ಕೆ ಉಪಯೋಗಿಸಬಹುದು. ಗೋಧಿನೂ ಅದೇ ತರ ನೆನೆಸಿಬಿಟ್ಟು 6 ಗಂಟೆಗಳ ಕಾಲ ನೆನೆಸಿ ನಂತರ ಶಿಲೀಂದ್ರನಾಶಕದಿಂದ ಉಪಚರಿಸಿ ಉಪಯೋಗಿಸಬಹುದು. ಅದೇ ರೀತಿ ಸಸಿ ಅಥವಾ ಬೇರುಗಳನ್ನು ನೆನೆಸುವುದಾದ್ರೆ, ಒದ್ದೆ ಮಾಡುವುದಾದ್ರೆ, ಇದು ಸಾಮಾನ್ಯವಾಗಿ ತರಕಾರಿ ಮತ್ತು ಹಣ್ಣುಗಳ ಬೆಳೆಗಳ ಸಸಿಗಳಲ್ಲಿ ಇದನ್ನ ಉಪಯೋಗಿಸುತ್ತೇವೆ. ಅಂದ್ರೆ ಬೇರುಗಳನ್ನು ಅದ್ಬೇಕು ಶಿಲೀಂದ್ರನಾಶಕ ದ್ರಾವಣ. ಇದರಲ್ಲಿ 1% ಬೆವೆಸ್ಟಿನ್ ಶಿಲೀಂದ್ರನಾಶಕ ದ್ರಾವಣವನ್ನು ತಯಾರಿಸಿಕೊಂಡು ಈ ಸಸಿಗಳನ್ನು ಅದರಲ್ಲಿ 5 ನಿಮಿಷಗಳ ಕಾಲ ನೆನೆಸಿ ಬಿತ್ತನೆ ಮಾಡುವುದರಿಂದ ಸೊರಗು ರೋಗ ಹಾಗೂ ಬೇರುಕೊಳೆ ರೋಗಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಮುಖ್ಯವಾಗಿ ನಾವು ಈ ಗೋಧಿನಲ್ಲಿ ಬಂದ್ರೆ ಕಾರ್ಬಾಕ್ಸಿನ್ ಅನ್ನ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ಅದರಲ್ಲಿ ಬೀಜಗಳನ್ನ ಇದಕ್ಕೆ ಮಾಡೋದ್ರಿಂದ ಕಾಡಿಗೆ ರೋಗ ಪರಿಣಾಮಕಾರಿಯಾಗಿ ನಿಯಂತ್ರಿಸಬಹುದು. ಅದೇ ತರ ನೀವು ಏಲಕ್ಕಿ ಅಥವಾ ಶುಂಠಿ ಮತ್ತು ಅರಿಶಿನಗಳ ಗಡ್ಡೆಗಳನ್ನು ಉಪಯೋಗಿಸುತ್ತೇವೆ. ಈ ಗಡ್ಡೆಗಳನ್ನು ಉಪಯೋಗಿಸಬೇಕಾದ್ರೆ ಈ ಗಡ್ಡೆಗಳನ್ನು 1/1 ಎಮಿಸಾನ್ ಅಥವಾ ಝೈನೆಬ್ ಅಂತ ಹೇಳ್ತೀವಿ, 3% ಶಿಲೀಂದ್ರನಾಶಕದಲ್ಲಿ 20 ನಿಮಿಷಗಳ ಕಾಲ ನೆನೆಸುವುದರಿಂದ ಮಣ್ಣಿನಲ್ಲಿರುವ ಕೊಳೆ ರೋಗ ತರುವ ಶಿಲೀಂದ್ರಗಳನ್ನು ತಡೆಗಟ್ಟಬಹುದು. ಅಥವಾ ಮೆಟಲ್ಯಾಕ್ಸಿಲ್ ಅಂತ ಶಿಲೀಂದ್ರನಾಶಕ ಇದೆ, ಅದನ್ನು 0.25 ದ್ರಾವಣದಲ್ಲಿ 40 ನಿಮಿಷಗಳ ಕಾಲ ನೆನೆಸುವುದರಿಂದ ಸಹ ತಡೆಗಟ್ಟಬಹುದು. ಇನ್ನು ಕಂದುಗಳನ್ನ ಯಾವ ರೀತಿ ಉಪಚಾರ ಮಾಡಬಹುದು? ಕಂದುಗಳನ್ನು ಉಪಚರಿಸಬೇಕಾದ್ರೆ ನೀವು ಎಮಿಸಾನ್ 1/1 ಎಮಿಸಾನ್ ಶಿಲೀಂದ್ರನಾಶಕವನ್ನು 30 ನಿಮಿಷಗಳ ಕಾಲ ದ್ರಾವಣವನ್ನು ಮಾಡಿಕೊಂಡು ಈ ಕಂದುಗಳನ್ನು 30 ನಿಮಿಷಗಳ ನೆನೆಸುವುದರಿಂದ ಮಣ್ಣಿನ ಮುಖಾಂತರ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಅಂದ್ರೆ ಇದು ಯಾವ್ಯಾವದಕ್ಕೆ ಬಳಸಬಹುದು ಅಂತಾರೆ ಕಂದುಗಳನ್ನ? ಕಂದುಗಳು ನೀವು ಬಾಳೆಕಂದು ಅದ್ದಿ 30 ನಿಮಿಷಗಳ ಕಾಲ ನೆನೆಸಿ ಉಪಯೋಗಿಸಬಹುದು. ಆಮೇಲೆ ಇದಲ್ಲದೆ ನಿಮ್ಗೆ ರಾಸಾಯನಿಕ ಬಗಡು ಬೀಜೋಪಚಾರ, ಇದು ಒಣ ಬೀಜೋಪಚಾರ ತೇವ ಬೀಜೋಪಚಾರಕ್ಕಿಂತ ಪರಿಣಾಮಕಾರಿಯಾಗುತ್ತೆ. ಬಗಡ ಮಾಡಿಕೊಂಡು ಇದರಲ್ಲಿ ನಿಗದಿತ ಪ್ರಮಾಣದ ಶಿಲೀಂದ್ರನಾಶಕದಿಂದ ರಾಸಾಯನಿಕ ಬಗಡು ತಯಾರಿಸಿ ಬೀಜಕ್ಕೆ ಲೇಪಿಸುವುದು. ಈ ವಿಧಾನವು ಒಣ ಬೀಜೋಪಚಾರಕ್ಕಿಂತ ತುಂಬಾ ಪರಿಣಾಮಕಾರಿಯಾಗುತ್ತದೆ. ಉದಾಹರಣೆಗೆ ನಮ್ಮ ರಾಗಿಯಲ್ಲಿ ಶಿಲೀಂದ್ರನಾಶಕದ ಲೇಪನ, ಕಾರ್ಬನ್ ಡೈಸಿಮ್ 2.5 ಗ್ರಾಂ 40 ಮಿಲಿ ನೀರಿನಲ್ಲಿ ಬೆರೆಸಿ ಅದಕ್ಕೆ ಅಂಟನ್ನು ಸೇರಿಸಿ 1/2 ಗ್ರಾಂನಷ್ಟು ಅಂಟನ್ನು ಸೇರಿಸಿ 2 ಕೆಜಿ ಬೀಜವನ್ನು ದ್ರಾವಣದಲ್ಲಿ ಚೆನ್ನಾಗಿ ಬೆರೆಸುವುದು, ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡುವುದು. ಬಿತ್ತನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಈ ಬೀಜೋಪಚಾರವನ್ನು ಮಾಡಬೇಕಾಗುತ್ತದೆ. ಅಂದ್ರೆ ಬಿತ್ತನೆ ಮಾಡೋದಕ್ಕಿಂತ ಒಂದು ದಿನ ಮುಂಚೆ ಬೀಜೋಪಚಾರ ಮಾಡಿ ಬಿತ್ತುವುದು ಮುಖ್ಯವಾದದ್ದು. ಇನ್ನ ಜೈವಿಕ ಬೀಜೋಪಚಾರ ಅಂತಂದ್ರೆ ಏನು ಅಂತೀರಿ? ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಬೇಕು, ಆಮೇಲೆ ಆರ್ಗ್ಯಾನಿಕ್ ಸಾವಯವ ರೀತಿಯಲ್ಲಿ ಬೆಳೆಯನ್ನು ಬೆಳಬೇಕು ಅಂತ ತುಂಬಾ ಪ್ರಚಾರ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವು ಈ ಜೈವಿಕ ಬೀಜೋಪಚಾರ ಬಳಸಬಹುದು. ಇದರಲ್ಲಿ ಜೈವಿಕ ಬೀಜೋಪಚಾರ ನಿಮ್ಗೆ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವಿದೆ ಅಥವಾ ಸುಡೋಮೋನಸ್ ಫ್ಲೋರೋಸಿಸ್ ಅಂತ ಎರಡು ಪೀಡನಾಶಕಗಳಿವೆ. ಈ ಜೈವಿಕ ಜೀವಿಗಳನ್ನು ತಯಾರಿಸಲ್ಪಟ್ಟ ರೋಗನಾಶಕಗಳನ್ನು ಬೀಜಕ್ಕೆ ಲೇಪಿಸುವುದರಿಂದ ಅಥವಾ ತಿಪ್ಪೆ ಗೊಬ್ಬರದ ಜೊತೆ ಸೇರಿಸಿ ಭೂಮಿಗೆ ಹಾಕುವುದರಿಂದ ಭೂಮಿಯಿಂದ ಅಥವಾ ಬೀಜದಿಂದ ಪ್ರಸಾರವಾಗುವ ಅನೇಕ ರೋಗಗಳನ್ನು ಹತೋಟಿ ಮಾಡಬಹುದು. ನೀವು ಈ ಟ್ರೈಕೋಡರ್ಮಾ ಅಥವಾ ಸುಡೋಮೋನಸ್ ಫ್ಲೋರೋಸಿನ್ಸ್ ಪೀಡನ ಉಪಯೋಗಿಸುವುದಾದ್ರೆ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4-6 ಗ್ರಾಂ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬಹುದು. ನೀವು ಇಲ್ಲ ಅಂದ್ರೆ ಇದು ತಿಪ್ಪೆ ಗೊಬ್ಬರ ಜೊತೆ ಒಂದು 1 kg ಅಷ್ಟು ಮಿಶ್ರ ಮಾಡಿಕೊಂಡು ಸ್ವಲ್ಪ ದಿನ ಇಟ್ಟು ಆಮೇಲೆ ನೀವು ಉಳುಮೆ ಮಾಡುವಾಗ ಅಥವಾ ಬಿತ್ತನೆ ಮಾಡುವಾಗ ನೀವು ಸಾಲುಗಳೆಲ್ಲ ಹಾಕೊಂಡು ಮಣ್ಣಿನಿಂದ ಬರುವಂತ ರೋಗಗಳನ್ನು ನಿಯಂತ್ರಣ ಮಾಡಬಹುದು. ಇನ್ನು ಬೀಜೋಪಚಾರದಿಂದ ಆಗುವಂತಹ ಲಾಭಗಳು ಏನೇನು ಅಂತೀರಿ? ಬೀಜೋಪಚಾರದಿಂದ ನಿಮ್ಗೆ ಅನೇಕ ಲಾಭಗಳು ದೊರೆಯುತ್ತವೆ. ಇದು ನಿಮ್ಗೆ ಬೀಜೋಪಚಾರ ಅಂದ್ರೆ ಸ್ವಲ್ಪನೇ ಕೀಟನಾಶಕ ಅಥವಾ ಸ್ವಲ್ಪ ಶಿಲೀಂದ್ರನಾಶಕ ಬೇಕಾಗುತ್ತೆ 1 kg, ನಾವು ಹೇಳ್ದಂಗೆ 2-5 ಗ್ರಾಮ್ ಅಥವಾ. ಸೊ ಹಂಗಾಗಿ ಖರ್ಚು ಕಮ್ಮಿ ಆಗುತ್ತದೆ, ಮತ್ತೆ ಈ ಕಡಿಮೆ ಖರ್ಚಿನಿಂದ ಮಣ್ಣಿನಿಂದ ಬರುವ ರೋಗಗಳು ಕೀಟಗಳನ್ನು ಹತೋಟಿ ಮಾಡಬಹುದು, ಹಾಗೂ ಮೊಳಕೆಯಿಂದ ಬರುವಂತ ರೋಗಗಳನ್ನು ಕರ್ತೋಟಿ ಮಾಡಬಹುದು. ಇದರಿಂದ ಮೊಳಕೆಯ ಪ್ರಮಾಣವು ಹೆಚ್ಚಾಗುತ್ತದೆ, ಹಾಗೂ ಇದಲ್ಲದೆ ಮೊಳಕೆ ಹಂತದಲ್ಲಿ ಬೀಜಗಳು ಕೊಳೆಯುವುದಿಲ್ಲ. ಬೀಜೋಪಚಾರದಲ್ಲಿ ಕಡಿಮೆ ಪ್ರಮಾಣದಲ್ಲಿ ರಾಸಾಯನಿಕಗಳು ಉಪಯೋಗಿಸುವುದರಿಂದ ಮುಂದೆ ಬೆಳೆಯಲ್ಲಿ ಯಥೇಚ್ಛವಾಗಿ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆಗೊಳಿಸಬಹುದು. ಇದರಿಂದ ಪರಿಸರದಲ್ಲಿ ಆಗುವ ಮಾಲಿನ್ಯವನ್ನು ತಡೆಗಟ್ಟಬಹುದು. ಬೀಜೋಪಚಾರದಿಂದ ಒಟ್ಟು ಖರ್ಚಿನಲ್ಲಿ ಉಳಿತಾಯ ಮಾಡಬಹುದು, ಹಾಗೂ ಬೀಜೋಪಚಾರದಲ್ಲಿ ಬೀಜ ದಾಸ್ತಾನು ಮತ್ತು ಸಂಗ್ರಹಣೆ ಸಮಯದಲ್ಲಿ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಇನ್ನು ಮುಖ್ಯವಾಗಿ ನಾವು ವಿವಿಧ ಬೆಳೆಗಳಿಗೆ ಬಂದ್ರೆ ಏಕದಳ ಧಾನ್ಯದ ಬೆಳೆಗಳಲ್ಲಿ ಏಕದಳ ಧಾನ್ಯ ಭತ್ತದಲ್ಲಿ ಪ್ರಮುಖವಾಗಿ ಬೆಂಕಿ ರೋಗ ಹೆಚ್ಚಾಗಿ ಕಂಡು ಬರುತ್ತೆ, ಮತ್ತು ಕಂದು ಚುಕ್ಕೆ ರೋಗ ಅಂತ ಹೇಳ್ತೀವಿ. ಇದಕ್ಕೆ ಥೈರಾಮ್, ಕಾರ್ಬನ್ ಡೈಸಿಮ್, ಕ್ಯಾಪ್ಥಾನ್, ಕಾರ್ಬಾಕ್ಸಿಮ್, ಬೀಮ್ ಅಂತ ಶಿಲೀಂದ್ರನಾಶಕಗಳಿದೆ. ಇದನ್ನು 2 ಗ್ರಾಂನಂತೆ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ನಾವು ನಿಯಂತ್ರಿಸಬಹುದು. ಇದು ಒಣ ಬೀಜೋಪಚಾರ ಆದ್ರೂ ಮಾಡಬಹುದು, ಇಲ್ಲ ಒದ್ದೆ ಬೀಜೋಪಚಾರ ಆದ್ರೂ ಮಾಡಬಹುದು. ಇನ್ನು ಜೋಳದಲ್ಲಿ ಕೇದಿಗೆ ರೋಗ ಇದೆ, ಕಾಡಿಗೆ ರೋಗ ಇದೆ. ಕೇದಿಗೆ ರೋಗಕ್ಕೆ ಮೆಟಲಾಕ್ಸಿಲ್ 4 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ, ಕಾಡಿಗೆ ರೋಗಕ್ಕೆ ಥೈರಾಮ್ ಅಥವಾ ಕ್ಯಾಪ್ಥಾನ್ 4 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡೋದ್ರಿಂದ ನಿಯಂತ್ರಿಸಬಹುದು. ಇನ್ನು ಸಜ್ಜನಲ್ಲಿ ಕೇದಿಗೆ ರೋಗ, ಕೇದಿಗೆ ರೋಗಕ್ಕೆ ಮೆಟಲಾಕ್ಸಿಲ್ ಅಂತ ಹೇಳ್ತೀವಿ, ಮೆಟಲಾಕ್ಸಿಲ್ 4 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ. ಕಾಡಿಗೆ ರೋಗ ನಾನು ಆಗ್ಲೇ ಹೇಳ್ದಂಗೆ ಜಲ್ದಿ ಮಾಡಿ ಬೇರ್ಪಡಿಸಬಹುದು, ಇಲ್ಲ ನಿಮ್ಗೆ ಅದರಲ್ಲೂ ಆಗಿಲ್ಲ ಅಂತ ಹೆಚ್ಚಿನ ತೊಂದರೆ ಇತ್ತು ಅಂದ್ರೆ ಅಥವಾ ರಕ್ಷಣೆ ಕೊಡಬೇಕು ಅಂತಂದ್ರೆ ನೀವು ಥೈರಾಮ್ ಅಥವಾ ಕ್ಯಾಪ್ಥಾನ್ 4 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಉಪಚರಿಸಿ. ಜೇನಿ ರೋಗ ಅಂತ ಹೇಳಿದೆ ಅಂದ್ರೆ ಎರ್ಗಾಟ್ ಇದು ಉಪ್ಪು ದ್ರಾವಣದಲ್ಲಿ ನೆನೆಸೋದ್ರಿಂದ ಆ ಎರ್ಗಾಟ್ ಬೀಜಗಳು ತೇಲ್ತವೆ, ಅಂತ ಬೀಜಗಳನ್ನು ಹೊರತೆಗೆದು ಈ ಜೋನಿ ರೋಗವನ್ನು ನಿಯಂತ್ರಿಸಬಹುದು. ಇನ್ನು ಮುಸ್ಕಿನ್ ಜೋಳದಲ್ಲಿ ನಿಮ್ಗೆ ಕೇದಿಗೆ ರೋಗ ಅಂತ ಬರುತ್ತೆ, ಕೇದಿಗೆ ರೋಗ ಅಥವಾ ಡೌನಿ ಮಿಲ್ಡ್ಯೂ ಅಂತ ಹೇಳ್ತೀವಿ. ಇದನ್ನು ಮೆಟಲಾಕ್ಸಿಲ್ 6 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ನಿಯಂತ್ರಿಸುವುದು. ಸೂರ್ಯಕಾಂತಿಯಲ್ಲೂ ಬರುತ್ತೆ ಇದು ಕೇದಿಗೆ ರೋಗ ಅನ್ನೋದು, ಡೌನಿ ಮಿಲ್ಡ್ಯೂ ಅನ್ನೋದು. ನೀವು ಯಾವುದೇ ಕೇದಿಗೆ ರೋಗಕ್ಕೆ ಮೆಟಲಾಕ್ಸಿಲ್ ಬಳಸಬಹುದು. ಮೆಟಲಾಕ್ಸಿಲ್ ಬೀಜದ ಗಾತ್ರವನ್ನು ನೋಡಿಕೊಂಡು 5-6 ಗ್ರಾಂ ಪ್ರತಿ ಕೆಜಿಗೆ ಬೀಜೋಪಚಾರ ಮಾಡೋದ್ರಿಂದ ನೀವು ಈ ರೋಗವನ್ನು ನಿಯಂತ್ರಿಸಬಹುದು. ಇನ್ನು ತೆನೆ ಕಾಡಿಗೆ ರೋಗನೂ ಬರುತ್ತೆ, ತೆನೆಗಾಡಿಗೆ ರೋಗಕ್ಕೆ ಥೈರಾಮ್ ಅಥವಾ ಕ್ಯಾಪ್ಥಾನ್ 4 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚರಿಸಬಹುದು. ಇನ್ನು ಗೋಧಿನಲ್ಲಿ ನಿಮ್ಗೆ ಕಾಡಿಗೆ ರೋಗ ಅಂತ ಇದೆ, ಇದಕ್ಕೆ ಕಾರ್ಬಾಕ್ಸಿನ್ ಅಥವಾ ಕಾರ್ಬನ್ ಡೈಸಿಮ್ 2 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡೋದ್ರಿಂದ ನಿಯಂತ್ರಿಸಬಹುದು. ಇನ್ನು ರಾಗಿನಲ್ಲಿ ಬೆಂಕಿ ರೋಗ ಮುಖ್ಯವಾದದ್ದು. ಸಾಮಾನ್ಯವಾಗಿ ರಾಗಿಯಲ್ಲಿ ಯಾರು ಬೀಜೋಪಚಾರ ಮಾಡಲ್ಲ ಅಥವಾ ಯಾವುದೇ ತರದ ಸಸ್ಯ ಸಂರಕ್ಷಣೆ ಕ್ರಮಗಳನ್ನು ತೆಗೆದುಕೊಳ್ಳಲ್ಲ, ಅದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಬಳಸ್ತಾ ಇದ್ದಾರೆ. ಆಮೇಲೆ ಹಂಗಾಗಿ ಇಳುವರಿ ಜಾಸ್ತಿ ಬಯಸ್ತೀವಿ. ಹಂಗಾಗಿ ನೀವು ಅಂತ ರಾಗಿಯಲ್ಲಿ ಸಾಮಾನ್ಯವಾಗಿ ಬೀಜದಿಂದ ಬರುವಂತ ರೋಗ ಅಂದ್ರೆ ಬೆಂಕಿ ರೋಗಕ್ಕೆ ಕ್ಯಾಪ್ಥಾನ್ ಅಥವಾ ಕಾರ್ಬನ್ ಡೈಸಿಮ್ ಅಥವಾ ಥೈರಾಮ್ 2 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡೋದ್ರಿಂದ ನಿಯಂತ್ರಿಸಬಹುದು. ಅಥವಾ ಸುಡೋಮೋನಸ್ ಫ್ಲೋರೋಸೆನ್ಸ್ ಅಂತಾನೂ ಇದೆ, ಸುಡೋಮೋನಸ್ ಜೈವಿಕ ಬೀಜೋಪಚಾರ ಬೇಕಂದ್ರೆ ಸುಡೋಮೋನಸ್ ಫ್ಲೋರೋಸೆನ್ಸ್ ನ ಅಥವಾ ಟ್ರೈಕೋಡರ್ಮ ವಿರಿಡಿನ 5-6 ಗ್ರಾಂ ಪ್ರತಿ ಕೆಜಿ ಬೀಜೋಪಚಾರ ಮಾಡಿ ಉಪಚರಿಸಬಹುದು. ಇನ್ನು ದ್ವಿದಳ ಧಾನ್ಯಗಳಿಗೆ ಬಂದ್ರೆ ತೊಗರಿ ಮುಖ್ಯವಾದಂತಹ ಮುಂಗಾರಿನಲ್ಲಿ. ತೊಗರಿಯಲ್ಲಿ ಪ್ರಮುಖವಾಗಿ ಬರೋದು ಸೊರಗು ರೋಗ. ಸೊರಗು ರೋಗ, ಸೊರಗು ಅಂದ್ರೆ ವಿಲ್ಟ್ ಅಂತ ಹೇಳ್ತೀವಿ, ಅಂದ್ರೆ ಇದು ಶಿಲೀಂಧ್ರದಿಂದ ಬರುವಂತ ರೋಗ. ಅಥವಾ ಬೇರುಕೊಳೆ ರೋಗ ಇದೆ, ಇದು ಬೇರುಕೊಳೆ ರೋಗ ಅಥವಾ ಸೊರಗು ರೋಗಕ್ಕೆ ನೀವು ಕಾರ್ಬನ್ ಡೈಸಿಮ್ ಅಥವಾ ಥೈರಾಮ್ 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಅಥವಾ ಟ್ರೈಕೋಡರ್ಮ ವಿರಿಡೆ. ನಾನು ಮುಂಚೆ ಹೇಳ್ದಂಗೆ ಜೈವಿಕವಾಗಿ ನೀವು ನಿಯಂತ್ರಿಸ್ತೀವಿ ಅಂದ್ರೆ ಟ್ರೈಕೋಡರ್ಮ ವಿರಿಡೆ 4 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದು. ಇನ್ನು ಕಡಲೆಯಲ್ಲಿ ಸೊರಗು ರೋಗ ಮತ್ತು ಬೇರುಕೊಳೆ ರೋಗ ಬೀಜದಿಂದ ಬರುವಂತಹ ಪ್ರಮುಖ ರೋಗಗಳು ಅಥವಾ ಮಣ್ಣಿನಿಂದ ಬರುವಂತಹ ರೋಗಗಳು ಇವು. ಸೊರಗು ರೋಗ ಬೇರುಕೊಳೆಯಿಂದ ಮಣ್ಣಿನಲ್ಲಿ ಇರ್ತವೆ ಶಿಲೀಂಧ್ರಗಳು, ನೀವು ಬಿತ್ತಿದ ಕೂಡಲೇ ಇವು ರೋಗಗಳು ಬರ್ತವೆ. ಇದಕ್ಕೆ ನೀವು ಕ್ಯಾಪ್ಥೋನ್ ಅಥವಾ ಥೈರಾಮ್ 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಅಥವಾ ಟ್ರೈಕೋಡರ್ಮ ವಿರಿಡೆ 4 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬಹುದು. ಅಥವಾ ಬಿತ್ತನೆ ಮಾಡುವಾಗ ಬೀಜ ಹಾಕುವ ಕಡೆ ಟ್ರೈಕೋಡರ್ಮ ವಿರಿಡೆಯನ್ನು ಹಾಕಿ ಬಿತ್ತನೆ ಮಾಡಬಹುದು. ಇನ್ನು ಅಲಸಂದೆ, ಅವರೆ ಮತ್ತು ಹೆಸರುಗಳು ಕೂಡ ಬಹಳ ಮುಖ್ಯ. ಹೌದು, ಇದರಲ್ಲೂ ಸೊರಗು ರೋಗ ಅಥವಾ ಬೇರುಕೊಳೆ ರೋಗ ಪ್ರಮುಖವಾದ ರೋಗಗಳು. ಇದಕ್ಕೂ ಸಹ ನೀವು ಕ್ಯಾಪ್ಥೋನ್ ಥೈರಾಮ್ 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ. ಅದೇ ನಾನು ಹೇಳ್ದಂಗೆ ಸಾಮಾನ್ಯವಾಗಿ ಕ್ಯಾಪ್ಥೋನ್ ಅಥವಾ ಥೈರಾಮ್ 2 ಗ್ರಾಮ್ ಪ್ರತಿ ಕೆಜಿ ಬೀಜ. ಇಲ್ಲ, ನೀವು ಜೈವಿಕವಾಗಿ ನಿಯಂತ್ರಣ ಮಾಡ್ತೀವಿ ಅಂದ್ರೆ ಟ್ರೈಕೋಡರ್ಮ ವಿರಿಡೆ 4 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡೋದ್ರಿಂದ ನೀವು ನಿಯಂತ್ರಣ ಸೊರಗು ರೋಗ ಅಥವಾ ಬೇರುಕೊಳೆ ರೋಗಗಳನ್ನು ಯಾವುದೇ ಬೆಳೆಯಲ್ಲಾದ್ರೂ ನೀವು ಈ 2 ಶಿಲೀಂಧ್ರನಾಶಕ ಅಥವಾ ಜೈವಿಕವಾಗಿ ಅಂದ್ರೆ ಟ್ರೈಕೋಡರ್ಮ ವಿರಿಡೆ ಅನ್ನು ಉಪಯೋಗಿಸಿ ನಿಯಂತ್ರಿಸಬಹುದು. ಇನ್ನು ಎಣ್ಣೆಕಾಳು ಬೆಳೆಗಳಿಗೆ ಬಂದ್ರೆ ನೆಲಗಡಲೆ ಬಹಳ ಮುಖ್ಯವಾದಂತಹ, ಇದರಲ್ಲಿ ಯಾವ ರೋಗಗಳನ್ನು ನಿಯಂತ್ರಿಸಬಹುದು? ನೆಲಗಡಲೆಯಲ್ಲಿ ನಿಮಗೆ ಪ್ರಮುಖವಾಗಿ ಎಲೆ ಚುಕ್ಕೆ ರೋಗ, ಕತ್ತುಕೊಳೆ ರೋಗ ಮತ್ತು ಬೇರುಕೊಳೆ ರೋಗ, ಇವು 3 ರೋಗಗಳು ಪ್ರಮುಖವಾಗಿ ಮಣ್ಣಿನಿಂದ ಅಥವಾ ಬೀಜದಿಂದ ಬರುವ ರೋಗಗಳು. ಕತ್ತುಕೊಳೆ ರೋಗ ಹಾಗೂ ಬೇರುಕೊಳೆ ರೋಗ ಮಣ್ಣಿನಿಂದ ಬರುವಂತಹ ರೋಗಗಳು, ಎಲೆ ಚುಕ್ಕೆ ರೋಗ ಬೀಜದಿಂದ ಬರುವಂತಹ ರೋಗ. ಇದಕ್ಕೆ ಕಾರ್ಬನ್ ಡೈಸಿಮ್ ಅಥವಾ ಥೈರಾಮ್ 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡುವುದು, ಅಥವಾ ಟ್ರೈಕೋಡರ್ಮ ವಿರಿಡೆ 4 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ನಿಯಂತ್ರಿಸಬಹುದು. ಇನ್ನು ಎಳ್ಳು ಕೂಡ ಬೆಳೀತಾರೆ. ಎಳ್ಳಲ್ಲೂ ಸಹ ಸೊರಗು ರೋಗ ಮತ್ತು ಬೇರುಕೊಳೆ ರೋಗ, ಇದು ಸಹ ಮಣ್ಣಿನಂತ ಬರುವಂತ ರೋಗ. ಇದಕ್ಕೆ ಕಾರ್ಬನೈಸಿಂಗ್ ಅಥವಾ ಥೈರಾಮ್ 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಅಥವಾ ಟ್ರೈಕೋಡರ್ಮ ವಿರಿಡೆ 4 ಗ್ರಾಮ್ ಬೀಜೋಪಚಾರ ಮಾಡಿ ನಿಯಂತ್ರಣ ಮಾಡಬಹುದು. ಇನ್ನು ಸೂರ್ಯಕಾಂತಿಯಲ್ಲಿ ಎಲೆ ಚುಕ್ಕೆ ರೋಗ ಅಂತ ಹೇಳ್ತೀವಿ. ಎಲೆ ಚುಕ್ಕೆ ರೋಗ ಇದು ಬೀಜದಿಂದ ಬರುವಂತ ರೋಗ, ಮಣ್ಣಿನಿಂದ ಸಹ ಬರುತ್ತದೆ. ಮತ್ತು ಬೇರುಕೊಳೆ ರೋಗ, ತೆನೆಕೊಳೆ ರೋಗ, ಅದು ನಂಜು ರೋಗ ಅಂತ ಹೇಳ್ತೀವಿ. ಈ ನಂಜು ರೋಗ ಒಂದು ಕೀಟದಿಂದ ಹರಡುವುದು. ಸೊ ಈ ನಂಜು ರೋಗಕ್ಕೆ ನಾವು ನಿಯಂತ್ರಿಸಕ್ಕೆ ಇಮಿಡಾಕ್ಲೋಪ್ರಿಡನ್ ಕೀಟನಾಶಕ ಇದೆ, ಇದನ್ನು 5 ಗ್ರಾಮ್ನಂತೆ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ನಿಯಂತ್ರಿಸಬಹುದು. ಅದೇ ಎಲೆ ಚುಕ್ಕೆ ರೋಗ ಹಾಕಾದ್ರೆ ಥೈರಾಮ್ ಅಥವಾ ಕಾರ್ಬನ್ ಡೈಸಿಮ್ 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಅಥವಾ ಟ್ರೈಕೋಡರ್ಮ ವಿರಿಡೆ 4 ಗ್ರಾಮ್ನಂತೆ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡೋದ್ರಿಂದ ನಿಯಂತ್ರಣ ಮಾಡಬಹುದು. ಇನ್ನು ಹರಳಿನಲ್ಲಿ ಸಸ್ಯ ಅಂಗಮಾರಿ ರೋಗ ಅಂತ ಹೇಳ್ತೀವಿ. ಈ ರೋಗವನ್ನು ನಿಯಂತ್ರಿಸಲು ಕ್ಯಾಪ್ಥೋನ್ ಅಥವಾ ಥೈರಾಮ್ ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಮ್ನಂತೆ ಬೀಜೋಪಚಾರ ಮಾಡಿ ನಿಯಂತ್ರಣ ಮಾಡಬಹುದು. ಇನ್ನು ಕುಸುಬೆನನ್ನ ನಮ್ಮ ರೈತರು ಹಿಂಗಾರಿನಲ್ಲಿ ಬೆಳೀತಾರೆ. ಹೌದು, ಇದರಲ್ಲಿ ಬರುವ ರೋಗಗಳು ಹಿಂಗಾರಿನಲ್ಲಿ ಸಾಮಾನ್ಯವಾಗಿ ತುಕ್ಕು ರೋಗ ಕಾಣಿಸುತ್ತೆ ಅಥವಾ ಎಲೆ ಚುಕ್ಕೆ ರೋಗ ಮತ್ತು ಎಲೆ ಅಂಗಮಾರಿ ರೋಗ ಬರುತ್ತೆ, ಕುಸುಬೆಯಲ್ಲಿ ಪ್ರಮುಖವಾದ ರೋಗಗಳು. ಈ ರೋಗಗಳನ್ನು ನಿಯಂತ್ರಿಸಲು ಥೈರಾಮ್ ಕಾರ್ಬನ್ ಡೈಸಿಮ್ 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡೋದ್ರಿಂದ ಈ 2 ರೋಗಗಳನ್ನು ನಿಯಂತ್ರಿಸಬಹುದು. ಇನ್ನು ಹತ್ತಿ ಮುಖ್ಯವಾದ ಒಂದು ವಾಣಿಜ್ಯ ಬೆಳೆ. ಹೌದು, ಇದಕ್ಕೆ ಬರುವ ರೋಗಗಳ ನಿಯಂತ್ರಣದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದರಲ್ಲಿ ಫಿಸೇರಿಯಂ ಸೊರಗು ರೋಗ ಇದೆ. ಫಿಸೇರಿಯಂ ಸೊರಗು ರೋಗ ಅಥವಾ ವರ್ಟಿಸಿಲಿಯಂ ಸೊರಗು ರೋಗ ಅಥವಾ ಬೇರುಕೊಳೆ ರೋಗ, ದುಂಡಾನು ಅಂಗಮಾರಿ ರೋಗ, ಇವು ಪ್ರಮುಖವಾಗಿ ಬರುವಂತ ಬೀಜದಿಂದ ಅಥವಾ ಮಣ್ಣಿನಿಂದ ಬರುವಂತ ರೋಗಗಳು. ಈ ರೋಗಗಳ ನಿಯಂತ್ರಣಕ್ಕೆ ಕಾರ್ಬಾಕ್ಸಿನ್ ಅಥವಾ ಕವಚ್ 4 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಅಥವಾ ಕಾರ್ಬಾಕ್ಸಿನ್ ಅಥವಾ ಕಾರ್ಬನ್ ಡೈಸಿಮ್ 4 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡುವುದರಿಂದ ನೀವು ನಿಯಂತ್ರಣ ಮಾಡಬಹುದು. ದುಂಡಾಣು ಅಂಗಮಾರಿ ರೋಗದ ನಿಯಂತ್ರಣಕ್ಕೆ ಆಕ್ಸಿಕಾರ್ಬಾಕ್ಸಿನ್ ಸಿಗುತ್ತೆ, ಅದನ್ನ 2 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಅಥವಾ ಸ್ಟ್ರೆಪ್ಟೊಮೈಸಿನ್ ಸಲ್ಫೇಟ್ ಅಂತ ಇದೆ, ಇದನ್ನ ಶೇಕಡಾ 0.1ರಲ್ಲಿ ನೆನೆಸಿ ಬೀಜೋಪಚಾರ ಮಾಡುವುದರಿಂದ ಈ ದುಂಡಾಣು ಅಂಗಮಾರಿ ರೋಗವನ್ನು ನಿಯಂತ್ರಿಸಿ. ಅಂದ್ರೆ 1 ಗ್ರಾಮ್ 1 ಲೀಟರ್ ನೀರಿಗೆ 1 ಲೀಟರ್ ನೀರಿಗೆ 1 ಗ್ರಾಮ್ 1 ಲೀಟರ್ ನೀರಿಗೆ ಹಾಕೊಂಡು ದ್ರಾವಣ ತಯಾರಿಸಿಕೊಂಡು ಅದರಲ್ಲಿ ನೆನೆಸಿ ನಂತರ ಮಾಡುವುದರಿಂದ ನೀವು ಈ ದುಂಡಾಣು ಅಂಗಮಾರಿ ರೋಗವನ್ನು ನಿಯಂತ್ರಿಸಬಹುದು. ಹೀಗೆ ವಿವಿಧ ಬೆಳೆಗಳಲ್ಲಿ ನಾವು ಬೀಜೋಪಚಾರ ಮಾಡೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ನಿಯಂತ್ರಣವನ್ನು ಪಡ್ಕೋಬಹುದು. ಹೆಚ್ಚಿನ ಹೌದು, ಮತ್ತೆ ಇದು ಕಡಿಮೆ ಶ್ರಮದಾಯಕ ಕೂಡ. ಹೌದು, ನಾವು ಇಡೀ ಬೆಳೆಯಲ್ಲಿ ರೋಗ ನಿಯಂತ್ರಣ ಮಾಡೋದಕ್ಕಿನ್ನು ಕೆಲವಾರು ಕಿಲೋಗ್ರಾಮ್ ಬೀಜಕ್ಕೆ ಬೀಜ ಸಾಮಾನ್ಯವಾಗಿ 1 ಎಕರೆಗೆ ನಿಮ್ಗೆ 2-3 ಕೆಜಿ ಅಷ್ಟು ಬೀಜ ಬೇಕಾಗುತ್ತೆ. ನಾವು ಬೀಜೋಪಚಾರ ಮಾಡೋ